நடதுபாரையா பவகடலிகே கும்ப சம்பவ நடதுபாரையவகடலிகே கும்ப சம்பவ சம்பவ சம்பவ நடதுபாரைய பவகடலிகே கும்ப சம்பவ சடகரதலி மெல்லடிய நிடுத்த வரோ எடபலதலி நின்ன மடதெரிந்த புத்த தடமாடது மிருட சக வெங்கட நடதுபாரைய பவகடலிகே கும்ப சம்பவ பவகடலிகே கும்ப சம்பவ ವಿಜಯದಶಮಿ ಆಶ್ವಿಜ ಶುದ್ಧ ಮಾಸದಲ್ಲಿ ನಿಜರಥಾರೂಢನಾಗಿ ಸುಜನರಿಂದೊಡಗುಡಿ ಗಜಸಿಂಹ ಮಯೂರ ದ್ವಿಜಸಿಂಹ ಸಾರಂಗ ಮಜಭಾಪುರೆಯನಲು ತ್ರಿಜಗಾಬೂತಲೆ ನುಗೆ ಮಡರುಜುಗಣಧಿಪ ಪಡ ಗಜಮುಖ ನೈಯ ನಿಜಾನಂದಿಲಡ ಭುಜಗ ಶ್ರೇಷ್ಠ ಧ್ವಜ ರಾಜರು ಜಯವೆನ್ ಭುಜನ ಹೃದಯ ಮೆಟ್ಟಿರಗ ತಮ ಕಳೆಯುತ್ತ ನಡೆದು ನಡೆದು ನಡೆದು ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ದಿಕ್ಕಿನಲ್ಲಿ ರಾಕ್ಷಸ ಸಮೂಹ ಒಂದ ಕ್ಷೋಹಿಣಿ ಬಲ ನಿನ್ನುಪೇಕ್ಷೆ ಮಾಡುತ್ತಲಿ ಪಕ್ಷಿ ವಾಹನ ನೇನಿನ ಕ್ಷಣದಲ್ಲಿ ಕಳರ ಶಿಕ್ಷಿಸಿ ಸುಜನರ ರಕ್ಷಿಸಿ ಮೇರೆ ದಯ ತಕ್ಷಕ ನರನನ್ನು ಭಕ್ಷಿಸ ಬರುತ್ತಿರೆ ಇಕ್ಷಿಸಿ ತಕ್ಷಣ ರಥ ನೆಲಪತ್ತಿದೆ ಲಕ್ಷ್ಮೀಶನ ಯಕ್ಷಯ ಫಲದಾಯಕ ಹುಚ್ಚಿಯೊಳಗೆ ಜಗರಕ್ಷಿಪ ವಿಶ್ವ ನಡೆದು ನಡೆದು ನಡೆದು ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ಪರಿಯಿಂದಲೇ ಕರವ ಮುಗಿದು ಸ್ತುತಿಸೆ ಕರೆದರೆ ಬಾರದ ಗರುತನವು ಯಾಕೋ ಕರಿರಾಜ ಮೊರೆಯಿಡೆ ಸಿರಿಗೆ ಹೇಳದೆ ಬಂದಿ ಕರಿರಾಜ ಅವನಿನ್ನ ಹಿರಿಯಪ್ಪನ ಮಗನೇನು ಶರಣಾಗತ ರಕ್ಷಾಮಣಿಯನ್ನು ಅನ್ನುವ ಬಿರುದು ಬೇಕಾದರ ಸರಸರ್ರನೆ ಬ ಗರುಡ ಗಮನ ಗೋಪಾಲ ವಿಠಲರೆಯ ಗೋಪಾಲ ವಿಠಲರೆಯ ಗೋಪಾಲ ವಿಠಲರೆಯ ಗರುಡ ಗಮನ ಗೋಪಾಲ ವಿಠಲರೆಯ ಕರುವಿನ ಮೊರೆಗವು ನೆರೆದಂತೆ ಕೊರಗು ನಡೆದು ನಡೆದು ನಡೆದು ನಡೆದು ಬಾರಯ್ಯ ಭವಕಡಲಿಗೆ ತುಂಬ ಸಂಭವ ನಡೆದು ಬಾರಯ್ಯ ಭವಕಡಲಿಗೆ ತುಂಬ ಸಂಭವ